ಮುತ್ತಿನಾಕಾರದಂತಹ ಬಿಳೆ ಮುತ್ತಿನಾಕಾರದಂತಹ ಒಂದು ಕಳೆ ಸಸ್ಯ ಇದೆ. ಇದು ಮುಟ್ಟಿದ್ರು ಕೂಡ ಒಂಥರ ವಿಷ. ಇದಕ್ಕೆ ಆಕ್ಚುಲಿ ಏನಂತ ಹೇಳ್ತಾರೆ ಅಂತಂದ್ರೆ ಆಕ್ರಮಣಕಾರಿ ಕಳೆ ಅಂತ ಹೇಳ್ತಾರೆ, ಅಥವಾ ಪಾಯ್ಸನಸ್ ವೀಡ್ ಅಂತಂದ್ರೆ ವಿಷಕಾರಿಯಾದಂತಹ ಕಳೆ ಅಂತ ಹೇಳ್ತಾರೆ. ವಾಸನೆ ಕೂಡ ಬರುತ್ತೆ. ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ನಿಮ್ಗೆಲ್ಲ ಅಂತಾರೆ. ಬಟ್ ಆದ್ರೆ ಏನಾಗುತ್ತೆ ಅಂತಂದ್ರೆ ಈ ಕಳೆನ ಯಾವ ಯಾವ ಪ್ರಾಣಿಗಳು ಕೂಡ ಮೂಸಿ ನೋಡೋದಿಲ್ಲ ಇದನ್ನ. ಮತ್ತೆ ಇದ್ರ ಬಗ್ಗೆ ಇನ್ನೂ ಹೇಳ್ಬೇಕಂತಂದ್ರೆ ಇದು ನಮ್ಮ ದೇಶದ ಕಳೆನೇ ಅಲ್ಲ. ಇದು 1956 ಟೈಮಲ್ಲಿ ಇಸುವಿನಲ್ಲಿ ಭಾರತಕ್ಕೆ ಇದು ಮೊಟ್ಟ ಮೊದಲನೇ ಬಾರಿಗೆ ಪುಣೆ ಭಾಗದಲ್ಲಿ ಇದು ಕಂಡು ಬಂದಿದೆ. ನನಗೆಲ್ಲ ಗೊತ್ತಿರೋ ಹಾಗೆ ಇದು ನಾವು ಏನು ಆ ಟೈಮಲ್ಲಿ ಗೋಧಿಯನ್ನ ಆಮದು ಮಾಡ್ಕೊಳ್ತಾ ಇದ್ವಿ, ಆ ಟೈಮಲ್ಲಿ ಅದು ಮೆಕ್ಸಿಕೋದಿಂದ ಇದು ಬಂತು ಅಂತ ಹೇಳ್ಬಿಟ್ಟು ಒಂದು ಪುರಾವೆಗಳು ಹೇಳ್ತವೆ. ಇತ್ತೀಚಿನ ವರದಿಯನ್ನ ನಾವು ನೋಡಬೇಕು ಅಂತಂದ್ರೆ ಸುಮಾರು 35 ಮಿಲಿಯನ್ ಹೆಕ್ಟೇರ್ಗಳಷ್ಟು ಪ್ರದೇಶ ಈ ಕಳೆಯಿಂದ ಆವೃತವಾಗಿದೆ. ಈ ಕಳೆ ಇರ್ಲಾರ ಜಾಗನೇ ಇಲ್ಲ ಅಂತ ನಾವು ಹೇಳ್ಬೋದು. ಎಲ್ಲ ಕಡೆನಲ್ಲೂ ಕೂಡ ಈ ಕಳೆನ ನಾವು ಕಾಣ್ಬೋದು. ಖಾಲಿ ಇದ್ದ ಪ್ರದೇಶಗಳಲ್ಲಿ ಕಾಣ್ಬೋದು, ನಮ್ಮ ರಸ್ತೆ ಬದುಗಳಲ್ಲಾಗಿರ್ಬೋದು, ರೈಲ್ವೆ ಟ್ರ್ಯಾಕ್ಗಳಲ್ಲಿ ಪ್ರಮುಖವಾಗಿ, ಆಟದ ಮೈದಾನಗಳಲ್ಲಿ, ಎಲ್ಲೆಲ್ಲಿ ಖಾಲಿ ಸೈಟ್ ಇದನೋ ಅಲ್ಲೆಲ್ಲ ಕಡೆನೂ ಕೂಡ ಈ ಕಳೆ ಕಾಣ್ತಾ ಇದೆ. ಆದ್ರೆ ಹೆಚ್ಚು ಮಳೆ ಬೀಳ್ತಕ್ಕಂತಹ ಜಿಲ್ಲೆಗಳಾದ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಈ ಭಾಗಗಳಲ್ಲಿ ಕಳೆದ ಒಂದು 10-15 ವರ್ಷಗಳ ಹಿಂದೆನೂ ಕೂಡ ನಾನಿಲ್ಲಿ ನೋಡಿದ್ದೆ ಈ ಕಳೆ ಅಷ್ಟೊಂದು ಕಾಣಿಸ್ತಾ ಇರಲಿಲ್ಲ. ನಾವನ್ನು ಕೂಡ ಬಹಳಷ್ಟು ನೋಡಿದ್ದೀವಿ ಅಂದ್ರೆ ನಾನಿಲ್ಲಿ ಕಳೆದ 14 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಾನು ನೋಡಿದೆ ಕಳೆ ನಮ್ಗೆ ಒಟ್ಟೆ ಕಾಣಿಸ್ತಾನೆ ಇರಲಿಲ್ಲ. ಎಲ್ಲೋ ಅಲ್ಲಲ್ಲಿ ಹಳಿಯಾಳ, ಸ್ವಲ್ಪ ಮುಂಡಗೋಡ್ ಭಾಗದಲ್ಲಿ, ಸಿರ್ಸಿಯಲ್ಲಿ ಒಂಚೂರು ದಾಸನಕೊಪ್ಪ, ಸ್ವಲ್ಪ ಬನವಾಸಿ ಭಾಗದಲ್ಲಿ ಕಾಣ್ತಾ ಇತ್ತು ಬಿಟ್ರೆ ಎಲ್ಲೂ ಕೂಡ ನಮ್ಗೆ ಈ ಕಳೆ ಕಾಣಿಸ್ತಾ ಇರಲಿಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಕಳೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಇದು ವ್ಯಾಪಕವಾಗಿ ಇದು ಹಬ್ಬಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಹಿನ್ನೆಲೆಯಿಂದ ಬಂದಂತ ಈ ಕಳೆ ಯಾವ ಪ್ರಾಣಿ ಪಕ್ಷಿಗಳು ಕೂಡ ತಿನ್ಲಿಕ್ಕೆ ಹಿಂದೆ ನೋಡ್ತವು ಅಂತೇಳಿ, ಹಾಗಾಗಿ ನಿಯಂತ್ರಣ ಮಾಡದೇ ಇದ್ರೆ ಏನಾಗ್ಬೋದು? ಇದರ ಕಳೆನ ನಾವು ನಿಯಂತ್ರಣ ಮಾಡದೇ ಇದ್ರೆ ನಮ್ಗೆ ಒಂಥರ ಏನಾಗುತ್ತೆ ಅಂದ್ರೆ ನಮ್ಮ ಜಾಗನೆಲ್ಲ ಆಕ್ರಮಿಸ್ಕೊಂಡ್ಬಿಟ್ಟು ನಾವು ಕಳೆ ತೆಗಿಲಿಕ್ಕೆ ಕೂಡ ಇಲ್ಲಿ ಸಾಕಷ್ಟು ದುಡ್ಡನ್ನ ವ್ಯಯ ಮಾಡಬೇಕಾಗ್ತದೆ. ಅಷ್ಟೇ ಅಲ್ಲ, ಇದು ನಮ್ಮ ಆರೋಗ್ಯದ ಮೇಲೂ ಕೂಡ ಸುಮಾರಷ್ಟು ದುಷ್ಪರಿಣಾಮವನ್ನ ಬೀರ್ತದೆ. ಬಹಳಷ್ಟು ಜನರಿಗೆ ಕಿರಿಕಿರಿ ಆಗ್ತದೆ, ನಮ್ಮ ಕೈ ಮೇಲೆಲ್ಲ ತುರಿಕೆ ಆಗ್ತದೆ. ಏನು ನಮ್ಮ ಕೆಲಸಗಾರ ಕಳೆನ ತೆಗಿತಾರೋ ಅವ್ರಿಗೆಲ್ಲ ಕೈಯಲ್ಲಿ ಇದು ತುರಿಕೆ ಉಂಟಾಗ್ತದೆ. ಬಹಳಷ್ಟು ಜನರಿಗೆ ಅಸ್ತಮಾ, ಅಲರ್ಜಿ ಆಗುತ್ತೆ, ಬೇರೆ ಬೇರೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ಹಲವಾರು ರೋಗಗಳು ನಮಗೆ ಪಾರ್ಥೇನಿಯಮಿಂದ ಬರ್ತದೆ ಅಂತ ಹೇಳಿ ದಾಖಲೆಗಳಿದಾವೆ. ಅಷ್ಟೇ ಅಲ್ಲ, ನಮ್ಮ ಪರಿಸರ ಮಾಲಿನ್ಯವನ್ನು ಕೂಡ ಇದು ಉಂಟು ಮಾಡ್ತದಲ್ದೇನೆ ನಮ್ಮ ಬೆಳೆಯ ಇಳುವರಿಯಲ್ಲಂತೂ ಗಣನೀಯವಾಗಿ ಕುಂಠಿತ ಆಗೋದಂತ ನಿಶ್ಚಯ. ಇದು ಇಂಥ ಪ್ರದೇಶದಲ್ಲಿ ಬೆಳೆಯುತ್ತೆ, ಇಲ್ಲಿ ಬೆಳೆಯಲ್ಲ, ಹಂಗೇನ್ರಿ ಇರುತ್ತೆ? ಇದೆ ಸರ್, ಯಾಕಂತಂದ್ರೆ ಇದು ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶಗಳಲ್ಲಿ ಈ ಕಳೆ ಇಲ್ಲ. ನಾವು ನೋಡಿದ ಹಾಗೆ ಕರಾವಳಿ ಭಾಗಗಳಲ್ಲಿ ಈ ಕಳೆ ಇಲ್ಲವೇ ಇಲ್ಲ. ಅಂದ್ರೆ ನಾನು ಕುಮಟಾ ಆಗಿರ್ಬೋದು, ಸ್ವಲ್ಪ ಇರ್ಬೋದು ಬಟ್ ಅಲ್ಲಲ್ಲಿ, ಬಟ್ ನಾನು ನೋಡ್ಲಿಲ್ಲ, ಕುಮಟಾದಲ್ಲಿ ನೋಡಿಲ್ಲ. ಇಲ್ಲಿ ಮತ್ತೊಂದು ಕಳೆ ಬರ್ತದೆ, ಯುಪಟೋರಿಯಂ ಅಂತ ಹೇಳ್ಬಿಟ್ಟು ಕಳೆ ಇದೆ ಈ ಭಾಗದಲ್ಲಿ, ಯುಪಟೋರಿಯಂ ಮೊಡರೇಟಮ್ ಅಂತ. ಬಟ್ ಆದ್ರೆ ನಮ್ಮಲ್ಲಿ ಏನು ಇದಕ್ಕೆ ವೈಜ್ಞಾನಿಕವಾಗಿ ನಾವು ಪಾರ್ಥೇನಿಯಂ ಹಿಸ್ಟೋರೋಪೋರಸ್ ಅಂತ ನಾವೇನು ಹೇಳ್ತೀವೋ ಆ ಕಳೆ ಬಯಲು ಪ್ರದೇಶಗಳಲ್ಲಿ, ಬಯಲು ಸೀಮೆಯ ಪ್ರದೇಶಗಳಲ್ಲಿ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ವ್ಯಾಪಕವಾಗಿ ಇದು ಎಲ್ಲ ಕಡೆ ಇದು ಹಬ್ಕೊಂಡಿದೆ. ಸೊ ಈ ಕಳೆ ಯಾಕೆ ಅಷ್ಟು ಬೇಗನೆ ಬೇರೆ ಕಳೆಕ್ಕಿಂತ, ಈಗ ನಮ್ಮಲ್ಲಿ ಗರಿಕೆ ಹುಲ್ಲಿದೆ, ಬೇರೆ ಬೇರೆ ಕಸಗಳು ಸಾಕಷ್ಟು ಇದಾವೆ, ಇದು ಯಾಕೆ ಅಷ್ಟು ಬೇಗನೆ ಹಬ್ತಾ ಇದೆ ಅಂತಂದ್ರೆ, ಈಗಾಗಲೇ ತಾವನು ಕೂಡ ಹೇಳಿದ್ರಿ, ಈ ಕಳೆ ಏನಪ್ಪಾ ಅಂತಂದ್ರೆ ಅದರದ್ದು ಬೀಜ ತುಂಬಾ ಹಗುರಾಗಿರ್ತದೆ. ಮತ್ತೆ ಒಂದು ಸಸ್ಯ ಅದು ಏನಿಲ್ಲ ಅಂತಂದ್ರೆ ಸುಮಾರು ಒಂದು ಗಿಡ ಪ್ರತಿ ವರ್ಷಕ್ಕೆ ಸುಮಾರು 5,000-25,000 ಬೀಜಗಳಷ್ಟು ಉತ್ಪಾದನೆ ಮಾಡಬಲ್ದು. ಮತ್ತೆ ಬೀಜ ಇದು ತೂಕದಲ್ಲಿ ಹಗುರ ಆಗಿರೋದ್ರಿಂದ ಒಂದು ಕಡೆಯಿಂದ ಇದು ಮತ್ತೊಂದು ಕಡೆ ಗಾಳಿ, ನೀರು, ವಾಹನ ಆಗಿರ್ಬೋದು, ಜಾನುವಾರುಗಳ ಮೂಲಕ ಆಗಿರ್ಬೋದು, ಅಥವಾ ಮನುಷ್ಯರ ವಿವಿಧ ಚಟುವಟಿಕೆಗಳಿಂದ ಇದು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಇದು ಸುಲಭವಾಗಿ ಹರಡ್ತಾ ಇದೆ. ನಾವು ನೋಡಿದ ಹಾಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ಅದೇ ಒಂದು ಆಧಾರ ಅಂತ ಹೇಳಕ್ ಆಗಲ್ಲ, ಬಟ್ ಇಲ್ಲಿ ಸುಮಾರಷ್ಟು ಜನ, ಈಗ ನಮ್ಮಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಿರ್ಸಿ ಭಾಗದಲ್ಲೇ ನಾವು ತೆಗೆದುಕೊಂಡ್ರೆ ತರಕಾರಿ ನಮ್ಗೆಲ್ಲ ಹೊರಗಡೆಯಿಂದಾನೆ ಬರ್ತದೆ. ಪ್ರಮುಖವಾಗಿ ಸಾಂಬಾರು ಬೆಳೆ ಪ್ರದೇಶ ಆಗಿದ್ರಿಂದ, ಅಡಿಕೆ ಸಾಂಬಾರು ಬೆಳೆ ಪ್ರದೇಶ ಆಗಿದ್ರಿಂದ ಇಲ್ಲಿ ನಮ್ಗೆಲ್ಲ ತರಕಾರಿ ಹೊರಗಡೆನೆ ಬರ್ತದೆ. ತರಕಾರಿ ಬರುವಾಗ ಹಣ್ಣುಗಳಿಗೆ ಅಥವಾ ಇದಕ್ಕೆ ತರಕಾರಿಗೆ ಏನು ಧಕ್ಕೆ ಆಗದೆ ಇರಲಿ ಅಂತ ಅವ್ರ ಬುಟ್ಟಿನಲ್ಲಿ ಕಳೆನೆ ಹಾಕೊಂಡು ಬಂದಿರ್ತಾರೆ. ಪಾರ್ಥೇನಿಯಂ ಕುಷನಿಂಗ್ ಎಫೆಕ್ಟ್ ಅದನ್ನೇ ಹಾಕೊಂಡು ಬರ್ತದೆ, ಬಹಳಷ್ಟು ಕಡೆ ಹಾಕೊಂಡು ಬಂದಿದ್ದಾರೆ. ಅದ್ರ ಮೂಲಕನು ಕೂಡ ಅದು ಬಂದಿರಬಹುದು. ಹಾಗೇನೆ ಕೂಡ ನಮ್ಮ ವಾಹನಗಳು ಸಾಕಷ್ಟು ಅಡ್ಡಾಡ್ತಾ ಇರ್ತವೆ, ಆ ಗಾಲಿಗೋ ಇದಕ್ಕೂ ಕೂಡ ಹತ್ಕೊಂಡು ಕೂಡ ಇದು ಬಂದಿರಬಹುದು. ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ಪ್ರತಿ ವರ್ಷ ಈ ಕಳೆ 5% ಹೆಚ್ಚಾಗ್ತಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಹೇಳುತ್ತೆ. ಇದು ಹರಡುವಂತ ರೀತಿ ಆಯ್ತು. ಮತ್ತೆ ಈಗ ಇದನ್ನು ನಿಯಂತ್ರಣ ಮಾಡೋದು ಹೇಗೆ? ಮತ್ತು ಭಾಳ ಒಂಥರ ರೈತರಿಗೂ ವೈರಿಯಾಗಿದೆ, ಮತ್ತು ಎಲ್ಲರಿಗೂ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ಹೇಗೆ ನಿಯಂತ್ರಿಸುವುದು? ಈ ಕಳೆನ ನಿಯಂತ್ರಣ ಮಾಡಬೇಕು ಅಂತಂದ್ರೆ ಬಹಳಷ್ಟು ಜನರಿಗೆ ಇದರದು ಪರಿಚಯ ಕೂಡ ಅತ್ಯಗತ್ಯ. ನಾವೂ ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೊದಲು ಒಂದು 5 ವರ್ಷದ ಹಿಂದೆಗಡೆ ಕಾರ್ಯಕ್ರಮವನ್ನ ಮಾಡುವಾಗ ಅಂತಂದ್ರೆ ಇಲ್ಲಿ ಏನಾಗ್ತದೆ ಅಂತಂದ್ರೆ ಪ್ರತಿ ವರ್ಷ ಒಂದು ವಾರದ ಮಟ್ಟಿಗೆ ಅಂತಂದ್ರೆ ಪಾರ್ಥೇನಿಯಂ ಕಳೆ ಕುರಿತು ಜಾಗೃತಿ ಸಪ್ತಾಹ ಅಂತ ಮಾಡ್ತಾರೆ. ಆಗಸ್ಟ್ ತಿಂಗಳಲ್ಲಿ ಸುಮಾರು 16-22 ದೇಶದಾದ್ಯಂತ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಕೂಡ ಮತ್ತೆ ಎಲ್ಲ ಕೃಷಿ ವಿಶ್ವವಿದ್ಯಾಲಯಗಳನ್ನು ಕೂಡ ಈ ಪಾರ್ಥೇನಿಯಂ ಕಳೆ ಕುರಿತು ಒಂದು ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ನಾವೂ ಕೂಡ ಈ ನಿಟ್ಟಿನಲ್ಲಿ ಪ್ರತಿ ವರ್ಷನೂ ಕೂಡ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಒಂದು ಸರ್ತಿ ಕಾರ್ಯಕ್ರಮ ಮಾಡುವಾಗ ಬಹಳಷ್ಟು ಜನರು, ನಾನು ಹೇಳಿದೆ ಅದು ಒಂಥರ ಬಿಳಿ ಮುತ್ತಿನ ತರದ ಒಂದು ಹೂ ಬಿಡುತ್ತದೆ ಅಂತ ಹೇಳಿ, ಸೊ ಅದನ್ನ ನೋಡನೆ ಇದು ಅಲಂಕಾರಿಕ, ಇಲ್ಲೆಲ್ಲಾನು ಕೂಡ ಅಲಂಕಾರಿಕ ಸಸ್ಯಗಳ ಬಗ್ಗೆ ಸಾಕಷ್ಟು ಒಲವಿದೆ. ಡೇರೆ ಹೂ ಆಗಿರ್ಬೋದು, ಸೇವಂತಿಗೆ ಆಗಿರ್ಬೋದು, ಸೊ ಅದೇ ನಿಟ್ಟಿನಲ್ಲಿ ಇದನ್ನು ಕೂಡ ಒಂದು ಅಲಂಕಾರಿಕ ಸಸ್ಯ ಅಂತೇಳಿ ತಮ್ಮ ಪಾಟಲ್ಲಿ ಬೆಳೆಸಿದೀವಿ ಅಂತಾನು ಕೂಡ ರೈತ ಹೆಣ್ಮಕ್ಳೇ ಹೇಳಿದ್ದಾರೆ ನಮಗೆ. ಸೊ ನಾವು ಇದರಿಂದ ಅನ್ಕೊಳ್ಬಹುದು ಅಂತಂದ್ರೆ ಇದು ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ, ಬಟ್ ಅದರಿಂದ ದುಷ್ಪರಿಣಾಮಗಳು ಕೂಡ ಸಾಕಷ್ಟಿದಾವೆ, ಮತ್ತೆ ಬಹುಬೇಗನೆ ಇದು ಹಬ್ಬತ್ತೆ. ಸೊ ಹೀಗಾಗಿ ಮೊದಲೇದಾಗಿ ಏನಪ್ಪಾ ಅಂತಂದ್ರೆ ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಸಾಮೂಹಿಕವಾಗಿ ಇದನ್ನ ಎಲ್ಲರೂ ಕೂಡ ಇದರ ನಿರ್ಮೂಲನೆಯಲ್ಲಿ ಭಾಗವಹಿಸಬೇಕು. ಸೊ ಇದು ನಾವೇನ್ ಹೇಳ್ತೀವಿ ಅಂತಂದ್ರೆ ಇದನ್ನ ಹೂ ಬಿಡಕ್ಕಿಂತ ಮುಂಚೆ ಇದನ್ನ ತೆಗೆದು ನಾವು ಮಣ್ಣಿನಲ್ಲಿ ಇದನ್ನ ಹೂ ತಾಕ್ಬೇಕು ಅಂತ ಹೇಳ್ತೀವಿ, ಇದನ್ನ ಕಳೆನ ಇದು ನಾಶ ಮಾಡ್ಬೇಕು. ಸೊ ಹೀಗಾಗಿ ಇದನ್ನ ಈ ಟೈಮಲ್ಲಿ ನಾವು ಸ್ಕೂಲ್ ಮಕ್ಕಳಿಗಾಗಿರ್ಬೋದು, ಸರ್ಕಾರೇತರ ಸಂಸ್ಥೆಗಳಾಗಿರ್ಬೋದು, ಮುನ್ಸಿಪಾಲ್ಟಿ ಅಥವಾ ನಾವೇನಾದ್ರು ಕಾಲೋನಿಯವರು ಸೇರ್ಕೊಂಡ್ಬಿಟ್ಟು ಒಂದೆರಡು ಇದಕ್ಕೋಸ್ಕರನೇ ಒಂದು ಸಮಯವನ್ನ ನಾವು ಮೀಸಲಿಟ್ಟು ನಾವು ಕಳೆಯನ್ನ ನಾವು ಚಿಕ್ಕದಿರುವಾಗನೇ ಅಥವಾ ಸುಲಭವಾಗಿಯೇ ನಾವು ಇದನ್ನ ನಿಯಂತ್ರಣ ಮಾಡಬಹುದು. ಅಷ್ಟೇ ಅಲ್ಲ, ಇದನ್ನ ನಾವು ಕೈಯಿಂದ ಕೀಳ್ಬೇಕು, ಮತ್ತೆ ಯಾರು ಕೈಯಿಂದ ಇದಾಗಲೋ ಅಟ್ ಲೀಸ್ಟ್ ಪ್ಲಾಸ್ಟಿಕ್ ಕವರು ಅಥವಾ ಏನಾದ್ರು ಗ್ಲೌಸ್ ಗಳನ್ನ ಹಾಕೊಂಡ್ಬಿಟ್ಟು, ಯಾಕಂದ್ರೆ ಬಹಳಷ್ಟು ಜನರಿಗೆ ಇದ್ರ ಅಲರ್ಜಿ ಇದೆ ಅಂತ ಹೇಳಿದೆ. ಸೊ ಆ ಕೈಯಿಂದ ಕೀಳ್ಬಹುದು, ಮತ್ತೆ ಇದನ್ನ ನಾವು ಕಂಪೋಸ್ಟ್ ಮಾಡ್ಲಿಕ್ಕೂ ಕೂಡ ಈಗೆಲ್ಲ ಬಹಳಷ್ಟು ಜನರಲ್ಲಿ ಕಂಪೋಸ್ಟ್ ಬಗ್ಗೆ ಸಾಕಷ್ಟು ಅರಿವಿದೆ. ಗೊಬ್ಬರ ಹಾಕುವುದಿಲ್ಲ ಅಂತ ಹೇಳ್ತಾರೆ, ಮನೆ ಬತ್ತಲನ್ನು ಗೊಬ್ಬರಗಳನ್ನ ಮಾಡ್ಕೊಂತ ಇದ್ದಾರೆ. ಸೊ ಆ ನಿಟ್ಟಿನಲ್ಲೂ ಕೂಡ ಇದನ್ನ ನಾವು ಕಾಂಪೋಸ್ಟ್ ಅನ್ನಾಗಿ ನಾವು ಬಳಸ್ಕೊಳ್ಬಹುದು. ಮತ್ತೆ ಎರಡನೇದಾಗಿ ಮತ್ತೆ ಇದರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಈ ಕಳೆನ ತಿಂತಕ್ಕಂತಹ ಕೀಟಗಳು ಕೂಡ ಇದಾವೆ. ಇದನ್ನು ಕೂಡ ನಾವು ಮೆಕ್ಸಿಕನ್ ದುಂಬಿ ಅಂತ ಹೇಳ್ತೀವಿ, ಜೈಗೋಗ್ರಾಮ ದುಂಬಿ ಅಂತಾನು ಕೂಡ ಹೇಳ್ತೀವಿ. ಇದರ ಹೆಸರು ಜೈಗೋಗ್ರಾಮ ಬೈಕೊಲರೇಟ ಅಂತ ಹೇಳಿ ವೈಜ್ಞಾನಿಕ ಹೆಸರು. ಈ ದುಂಬಿನೂ ಕೂಡ ಮೆಕ್ಸಿಕೋದಿಂದಾನೇ ತರಿಸಿಕೊಂಡಿದ್ದಾರೆ. ಅಂದ್ರೆ ಈ ಕಳೆ ಎಲ್ಲಿಂದ ಬಂತೋ ಆ ಭಾಗದಿಂದಾನೇ ಇದನ್ನ ತಿಂತಕ್ಕಂತಹ ಹುಳಗಳನ್ನು ಕೂಡ, ಕೀಟಗಳನ್ನು ಕೂಡ ತಂದಿದ್ದಾರೆ. ಸೊ ಆ ಕೀಟವನ್ನು ಕೂಡ ನಮ್ಮ ಭಾರತಕ್ಕೆ ತಂದು ಅದ್ರ ಬಗ್ಗೆ ಸಾಕಷ್ಟು ಪರಿಶೀಲನೆ ಮಾಡ್ತಾರೆ. ಅದನ್ನ ಬಿಡುಗಡೆ ಮಾಡಕ್ಕಿಂತ ಮುಂಚೆ ಅದು ಬೇರೆ ಬೆಳೆಗೆ ಹಾನಿ ಮಾಡುತ್ತಾ, ಹೇಗೆ ಬೇರೆ ಯಾರಿಗಾರು ಹಾನಿ ಆಗುತ್ತಾ ಪಕ್ಷಿಗಳಿಗೆ ಏನಕ್ಕೂನಂತೆ ಅದ್ರ ಬಗ್ಗೆ ಎಲ್ಲ ಕೂಲಂಕುಷವಾಗಿ ಅಧ್ಯಯನಗಳನ್ನ ಮಾಡಿ, ಸೊ ಇದು ಬರೀ ಪಾರ್ಥೇನಿಯಂ ತಿನ್ನುವಂತಹ ಕಳೆ ಅಂತ ಹೇಳ್ಬಿಟ್ಟು ಕರಾರುವಕ್ಕಾಗಿ ಗೊತ್ತಾದ್ಮೇಲೆ, ಸೊ ಇದನ್ನ ನಾವು ದುಂಬಿಗಳನ್ನು ಕೂಡ ಬಿಡುಗಡೆ ಮಾಡಬೇಕು. ಈ ದುಂಬಿಯಲ್ಲಿ ಏನಪ್ಪಾ ಅಂತಂದ್ರೆ ಇದು ಈ ದುಂಬಿ ಆಗಿರ್ಬೋದು, ಇದ್ರ ಮರಿ ಹುಳ ಆಗಿರ್ಬೋದು, ಈ ಪಾರ್ಥೇನಿಯಂ ಕಳೆಯ ಎಲೆ ಭಾಗ ಆಗಿರ್ಬೋದು, ಹೂವಿನ ಮೊಗ್ಗು ಆಗಿರ್ಬೋದು, ಮತ್ತೆ ದೇಟನ್ನ ಅದು ಏನ್ ಮಾಡುತ್ತೆ ತಿನ್ನುತ್ತೆ. ಇದರಿಂದ ಏನಾಗುತ್ತೆ, ಗಿಡದ ಬೆಳವಣಿಗೆ ಕುಂಠಿತ ಆಗಿ ಇದು ಬೀಜೋತ್ಪಾದನೆಯನ್ನು ಕೂಡ ಅದು ನಿಯಂತ್ರಣ ಮಾಡ್ತದೆ. ಸೊ ಈ ದುಂಬಿಗಳನ್ನ ನಾವು ಮಳೆಗಾಲದ ಪ್ರಾರಂಭದ ಟೈಮಲ್ಲಿ ನಾವು ಇದನ್ನ ಬಿಡುಗಡೆ ಮಾಡುವಂತದ್ದು ಸಾಕಷ್ಟು ಸೂಕ್ತ. ನಮ್ಮಲ್ಲನ್ನು ಕೂಡ ಇದನ್ನ ನಾವು ಬಿಡುಗಡೆ ಮಾಡಿದ್ವಿ. ಈ ಪ್ರಾಯೋಗಿಕವಾಗಿ ಈ ನಮ್ಮ ಸಿರ್ಸಿನಲ್ಲೂ ಕೂಡ ಇಲ್ಲಿ ಹತ್ತಿರದಂತ ಒಂದು ಖಾಲಿ ಜಾಗದಲ್ಲಿ ಈ ದುಂಬಿಗಳನ್ನ ನಾವಿಲ್ಲಿ ಬಿಡುಗಡೆ ಮಾಡಿದ್ದೇವೆ. ಇನ್ನೊಂದು ಕ್ಯಾಸಿಯಾ ಟೋರ ಅನ್ನುವಂತ ಇನ್ನೊಂದು ಬೇರೆ ರೀತಿಯ ಕಳೆ ಅಂತಾರೋ ಅಥವಾ ಏನಂತಾರೋ, ಅದು ನಾಯಿಶೇಂಗಾ ಅಂತ ಕ್ಯಾಶಿಯಾ ಟೋರಾ, ಕ್ಯಾಶಿಯಾ ಸೆರೇಶಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಸಸ್ಯ ಪ್ರಭೇದಗಳಿದಾವೆ. ಈ ಪ್ರಭೇದಗಳನ್ನು ಕೂಡ ಸಸ್ಯ ನಿಯೋಗಿಗಳು ಅಂತ ಹೇಳ್ತಾರೆ. ಏನಪ್ಪಾ ಅಂತಂದ್ರೆ ಕೆಲವೊಂದು ಸಸ್ಯಗಳು ಪಾರ್ಥೇನಿಯಂ ಕಳೆ ಒಟ್ಟಿಗೆ ಪೈಪೋಟಿ ನೀಡಿ ಈ ಕಳೆ ಹರಡದೆ ಇದ್ದ ಹಾಗೆ ನೋಡ್ಕೊಳ್ತವೆ. ಅಂತಂದ್ರೆ ಆ ಬೇರುಗಳಲ್ಲಿ ಅಂದ್ರೆ ಅದರ ಬೇರುಗಳಲ್ಲಿ ಒಂಥರದ ರಾಸಾಯನಿಕ ವಸ್ತುಗಳು ಇರೋದ್ರಿಂದ ಅದೇನಪ್ಪಾ ಅಂತಂದ್ರೆ ಈ ಬೀಜ ಎಲ್ಲೆಲ್ಲಿ ನಾವು ಈ ಕ್ಯಾಶಿಯಾ ಬೀಜಗಳನ್ನ ಹಾಕಿದ್ದೆ ಅದಲ್ಲಿ, ಸೊ ನಾಯಿ ಶೇಂಗಾ ಬೀಜ, ಕ್ಯಾಶಿಯಾ ಟೋರಾ, ಕ್ಯಾಶಿಯಾ ಸೆರೇಶಿಯ ಅಂತಿದೆ, ಸೊ ಈ ಬೀಜಗಳನ್ನ ನಾವು ಹಾಕಿದ್ದೇ ಇದ್ದಲ್ಲಿ ಸೊ ನಮಗೆ ಪಾರ್ಥೇನಿಯಂ ಬೆಳಿಲಿಕ್ಕೆ ಅಲು ಮಾಡಿಕೊಡಂಗನೇ ಇಲ್ಲ. ಸೊ ನಾವಿಲ್ಲಿ ಕ್ಯಾಶಿಯಾನು ಕೂಡ ಒಂದು ಕಳೆ ಸಸ್ಯ ಆಗಿದೆ, ಬಟ್ ಆದ್ರೆ ಪಾರ್ಥೇನಿಯಂ ಅಷ್ಟು ವಿನಾಶಕಾರಿ ಕಳೆ ಅಲ್ಲ. ಸೊ ಇದನ್ನು ಕೂಡ ನಾವು ಬಳಕೆ ಮಾಡಬಹುದು. ಅಷ್ಟೇ ಅಲ್ಲ, ನಾವು ಹಲವಾರು ಕಳೆನಾಶಕಗಳು ಅಥವಾ ವಿಡಿಸೈಡ್ಸ್ ಅಂತ ನಾವೇನು ಹೇಳ್ತೀವಿ ಅವನ್ನು ಕೂಡ ನಾವು ಬಳಸಬಹುದು. ಬಟ್ ಆದ್ರೆ ಅದನ್ನ ಮನೆಯ ಸುತ್ತಮುತ್ತಲಿನ ಪ್ರದೇಶ ಅಲ್ಲ, ಎಲ್ಲೆಲ್ಲಿ ಖಾಲಿ ಸೈಟ್ ಇರುತ್ತೋ ಅಥವಾ ಅಲ್ಲಿ ಎಲ್ಲೆಲ್ಲಿ ನಮಗೆ ತುಂಬಾ ಜಾಸ್ತಿ ಪ್ರದೇಶ ಇದೆ, ನಮಗೆ ನಿರ್ವಹಣೆ ಮಾಡಲಿಕ್ಕೆ ಕೈಯಿಂದ ನಿರ್ವಹಣೆ ಮಾಡಲಿಕ್ಕೆ ಆಳುಗಳ ಖರ್ಚು ಜಾಸ್ತಿ ಆಗ್ತಾ ಇದೆ ಅಂತಾದ್ರೆ ಅಲ್ಲಿನೂ ಕೂಡ ನಾವು ಗ್ಲೈಫೋಸೇಟ್ ಅನ್ನುವಂತಹ ಕಳೆನಾಶಕ ಇದೆ, ಅದನ್ನು ಕೂಡ ನಾವು ಬಳಸಿ ಈ ಕಳೆನ ನಾವಿಲ್ಲಿ ಹತೋಟಿ ಮಾಡಬಹುದು. ಹೂ ಬಿಟ್ಟ ನಂತರ ಏನ್ ಮಾಡ್ಲಿಕ್ಕಾಗಲ್ಲ? ಅದೇ ಸರಿ, ಹೂ ಬಿಟ್ಟ ನಂತರ ಏನಾಗುತ್ತೆ ಅಂತಂದ್ರೆ ಹೇಳ್ದೆ ಅಲ್ಲ, ಬೀಜ ಒಂದ್ ಗಿಡ ಏನಿಲ್ಲ ಅಂದ್ರೆ 5,000 25,000 ಬೀಜ ಉಂಟು ಮಾಡೋದ್ರಿಂದ ಹೂ ಬಿಟ್ಟ ನಂತರ ಕಳೆನ ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ. ಮತ್ತೆ ನಮ್ಮಲ್ಲೂ ಏನಾಗ್ತಾ ಇದೆ, ಈ ದುಂಬಿಗಳನ್ನು ಕೂಡ ಮಳೆಗಾಲದಲ್ಲೇ ಚಟುವಟಿಕೆ ಇರ್ತವೆ. ಈ ದುಂಬಿಗಳನ್ನು ಕೂಡ ಆ ಹೂವನ್ನು ಅಷ್ಟು ಪ್ರಮಾಣದಲ್ಲಿ ಅದು ತಿನ್ನಲ್ಲ, ಆದ್ರೆ ಆದ್ರೆ ಅದು ಎಲೆನ ಇದನ್ನೆಲ್ಲ ತುಂಬಾ ಚೆನ್ನಾಗಿ ತಿಂತವೆ, ನಾವು ಕೂಡ ನೋಡಿದೀವಿ ಕೂಡ ಇದನ್ನ. ಸೊ ಹೀಗಾಗಿ ಈ ದುಂಬಿಗಳನ್ನು ಕೂಡ ನಾವು ಅಗಸ್ಟಲ್ ಅಂತ ಹೇಳ್ತೀವಿ, ಅಂದ್ರೂ ಕೂಡ ಅಗಸ್ಟಲ್ಲೆಲ್ಲ ಹೂ ಆಗಿರುತ್ತೆ. ಬಟ್ ಕೈಯಿಂದ ಕಳೆಗಳನ್ನ ನಾವು ಜೂನ್ ಜುಲೈ ತಿಂಗಳಲ್ಲಿ ಕಿತ್ ಹಾಕೋದ್ರಿಂದ ಆಗಿರ್ಬೋದು, ಮತ್ತೆ ಅಲ್ಲಲ್ಲಿ ಎಲ್ಲಿ ನಮಗೆ ಈಗ ಕೈಯಿಂದ ಕಿತ್ ಹಾಕಕ್ ಸಾಧ್ಯ ಇಲ್ಲೋ, ಜೈವಿಕ ಹತೋಟಿ ವಿಧಾನದಲ್ಲಿ ಈ ಜೈಗೋಗ್ರಾಮ ದುಂಬಿಗಳನ್ನ ಬಿಡುವುದಾಗಿರ್ಬೋದು, ಅಥವಾ ಈ ಕ್ಯಾಶಿಯಾ ಟೋರಾ ಅಥವಾ ಕ್ಯಾಶಿಯಾ ಸೆರೇಷಿಯಾ ಅಂತ ನಾನು ಏನ್ ಹೇಳಿದ್ನು, ಈ ಸಸ್ಯದ ಬೀಜಗಳನ್ನ ಅಲ್ಲಲ್ಲಿ ಅಲ್ಲಲ್ಲಿ ನಾವು ಚೆಲ್ಲೋದ್ರಿಂದ ಮತ್ತೆ ರಾಸಾಯನಿಕ ನಮಗೆ ಬಳಸಲಿಕ್ಕೆ ಅವಕಾಶ ಇದೆ ಅಂತ ಆದ್ರೆ, ಸೊ ನಾವು ಗ್ಲೈಫೋಸೇಟ್ ಅನ್ನುವಂತಹ ಕಳೆನಾಶಕವನ್ನ ನಾವು ಬಳಸಿ ಈ ಪಾರ್ಥೇನಿಯಂ ಅಂತಕ್ಕಂತ ವಿನಾಶಕಾರಿ ಕಳೆಯನ್ನ ನಾವು ಹತೋಟಿ ಮಾಡಬಹುದು. ಮತ್ತೆ ಇದು ಒಂದೇ ವರ್ಷ ಮಾಡೋದಂತಲ್ಲ, ಕಮ್ಯುನಿಟಿ ಬೇಸ್ ಮೇಲೆ ಅಂತಂದ್ರೆ ಸಾರ್ವಜನಿಕವಾಗಿ ಸಾಮೂಹಿಕವಾಗಿ ಎಲ್ಲರನ್ನೂ ಕೂಡ ಪ್ರತಿ ವರ್ಷನೂ ಕೂಡ ಇದಕ್ಕೆ ನಾವು ಶ್ರಮಿಸಿದ್ರೆ ತುಂಬಾ ಪರಿಣಾಮಕಾರಿಯಾಗಿ ನಾವು ಕಳೆನ ಹತೋಟಿ ಮಾಡಬಹುದು. ಈ ಬೀಜ ಎಷ್ಟು ದಿನ ಮೊಳಕೆಯ ಶಕ್ತಿಯನ್ನು ಹೊಂದಿರುತ್ತೆ? ಈ ಬೀಜ ಏನಾಗ್ತಿದೆ ಅಂತಂದ್ರೆ ಸರ್, ಈಗ ಈ ಬೀಜ ಅತ್ಯಂತ ಕಡಿಮೆ ಫಲವತ್ತತೆ ಇರ್ತಕ್ಕಂಥ ಜಾಗದಲ್ಲೂ ಕೂಡ ಕಳೆ ಬರ್ತದೆ. ಮತ್ತೆ ಈಗ ನಾನು ಹೇಳಿದೆ, ಎಂತ ಕಠಿಣ ಪರಿಸ್ಥಿತಿ ಇದ್ರೂ ಕೂಡ ಸ್ವಲ್ಪ ತೇವಾಂಶ ದೊರೆತ್ರು ಕೂಡ ಇದಕ್ಕೆ ಈ ಬೀಜಕ್ಕೆ ಮೊಳಕೆ ಒಡೆಯುವಂತ ಸಾಮರ್ಥ್ಯ ಇದೆ. ಸೊ ಹೀಗಾಗಿ ಎಂತೆಂತ ಬೆಳೆ ನಮ್ಮ ಬೆಳೆ ಇರಲಾರ್ದಂತ ಪ್ರದೇಶಗಳಲ್ಲೂ ಕೂಡ ಇದು ಬೆಳೀತಾ ಇದೆ. ಬಟ್ ಇಲ್ಲಿ ನಮ್ಮ ಭಾಗದಲ್ಲಿ ಯಾಕೆ ಬರ್ತಾ ಇಲ್ಲ ಅಂತಂದ್ರೆ, ನೀರು ಮಳೆ ತೇವಾಂಶ ಜಾಸ್ತಿಯಾಗಿ ಇಲ್ಲಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಭಾಗದಲ್ಲಿ ಅದಿಲ್ಲ ಬಿಟ್ರೆ, ಇಲ್ಲಂತಂದ್ರೆ ಅದು ಕಳೆ ಏನಾಗ್ತಿದೆ, ನೀರಿಗೆ ಅದು ಒಂದು ಬೀಜ ಕೊಚ್ಕೊಂಡರು ಹೋಗ್ತಾ ಇದೆ, ಅದಕ್ಕೆ ಕೊಳಿತಾ ಇದೆ. ಸೊ ಈ ಕಾರಣದಿಂದ ಈ ಭಾಗದಲ್ಲಿ ಇಲ್ಲ, ಈ ಭಾಗದಲ್ಲಿ ಸಾಕಷ್ಟು ಸಂಶೋಧನೆಗಳನ್ನ ನಮ್ಮ ಹಿಂದಿನ ಡಾಕ್ಟರ್ ಮಹಾದೇವಪ್ಪ ಸರ್ ಅಂತಿದ್ರು, ಇದ್ರ ಬಗ್ಗೆ ಎಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಸೆಮಿನಾರ್ಸ್ ಗಳೇ ಆಗೋಗಿದೆ ಬರೀ ಪಾರ್ಥೇನಿಯಂ ಕಳೆಗೋಸ್ಕರ. ತುಂಬಾ ದೊಡ್ಡ ದೊಡ್ಡ ಪ್ರಮಾಣದಲ್ಲಿನೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ನಡೆದಿದೆ, ಅದನ್ನೇ ಕೂಡ ಇನ್ನೂ ಕೂಡ ಮುಂದುವರಿಸ್ತಾ ಇದ್ದಾರೆ. ಬಟ್ ಇಲ್ಲಿ ಪರಿಣಾಮಕಾರಿಯಾದಂತ ಹತೋಟಿ ಕ್ರಮ ಅಂತಂದ್ರೆ ಕೈಯಿಂದ ಕಿತ್ತು ಅದನ್ನ ಕಂಪೋಸ್ಟಿಂಗ್ ಮಾಡುವಂತದ್ದು. ಈ ಮೆಕ್ಸಿಕನ್ ದುಂಬಿ ಬಗ್ಗೆ ಹೇಳ್ತಾ ಇದ್ರಿ, ಅದು ಎಷ್ಟು ದಿನ ಬದುಕುತ್ತೆ, ಅಥವಾ ಮತ್ತೆ ಈ ವರ್ಷ ಇದ್ದಂತ ಹುಳು ಮೊಟ್ಟೆ ಇಟ್ಟು ಮುಂದಿನ ವರ್ಷ ಕೂಡ ತನ್ನ ಮರಿಯನ್ನ ಉತ್ಪಾದನೆ ಮಾಡುವಷ್ಟು ಶಕ್ತಿ ಇದೆಯಾ ಅದಕ್ಕೆ? ಹಾ ಸರ್, ಮೆಕ್ಸಿಕನ್ ದುಂಬಿನೂ ಕೂಡ, ಈ ದುಂಬಿ ಏನಪ್ಪಾ ಅಂತಂದ್ರೆ ನಾವು ರೆಕಮೆಂಡೇಶನ್ ಅಥವಾ ಶಿಫಾರಸು ಅಂತ ಹೇಳಿದ್ರೆ, 1 ಎಕರೆಗೆ 500 ಮೆಕ್ಸಿಕನ್ ದುಂಬಿಗಳನ್ನ ನಾವು ಬಿಡಬೇಕು ಅಂತ ಇದೆ ಲೆಕ್ಕಾಚಾರ ಹೇಳಬೇಕು ಅಂತಂದ್ರೆ, 1 ಎಕರೆಗೆ 500 ದುಂಬಿ ಆಗಿರ್ಬೋದು ಅಥವಾ ಮರಿಗಳನ್ನ ಬಿಡಬೇಕು ಅಂತಿದೆ. ಈ ದುಂಬಿ ಮರಿಗಳೇನಪ್ಪಾ ಅಂತಂದ್ರೆ ಮಳೆಗಾಲದ ಕಳೆದ ನಂತರ ಮತ್ತವು ಮಣ್ಣಿನಲ್ಲೇನೆ ಇರ್ತವೆ, ಕೋಶಾವಸ್ಥೆಗೆ ಹೋಗ್ತದೆ, ಆಮೇಲೆ ಮತ್ತೆ ಮಳೆ ತಿರ್ಗಾ ಮಳೆ ಬರೋ ಟೈಮಲ್ಲಿ ಆ ಟೈಮಲ್ಲಿ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳುತ್ತೆ. ಈಗ ಸದ್ಯ ನೀವು ನೋಡಿದ್ರೆ ಅದು ಒಂದು ಹಳದಿ ಕಲರ್ದ ಮೊಟ್ಟೆಗಳನ್ನ ಅದು ಇಡ್ತದೆ, ಆ ಮೊಟ್ಟೆಯಿಂದ 2-3 ದಿವಸದಲ್ಲಿ ಮರಿ ಹುಳು ಹೊರಗೆ ಬರ್ತದೆ. ಈಗಾಗಲೇ ಹೇಳಿದನಿಗೆ ಈ ಪಾರ್ಥೇನಿಯಂ ಅಂತಕ್ಕಂತಹ ಈ ವಿನಾಶಕಾರಿ ಕಳೆಯನ್ನ ನಾವು ಜೈವಿಕವಾಗಿ ಹತೋಟಿ ಮಾಡಬೇಕು ಅಂತಂದ್ರೆ, ಮೆಕ್ಸಿಕನ್ ದುಂಬಿ ಅಥವಾ ಮೆಕ್ಸಿಕನ್ ಬೀಟಲ್ ಅಂತ ನಾವೇನು ಹೇಳ್ತೀವಿ ಅವುಗಳನ್ನು ಕೂಡ ನಾವು ಬಳಸ್ಕೊಳ್ಬಹುದು. ಅದನ್ನು ನಾವು ವೈಜ್ಞಾನಿಕವಾಗಿ ಜೈಗೋಗ್ರಾಮ ಬೈಕೊಲರೇಟಾ ಅನ್ನುವಂತ ಹೆಸರಿನಲ್ಲಿ ಇದನ್ನ ಕರೀತಾರೆ. ಸೊ ಇದು ಒಂದು ದುಂಬಿ ಜಾತಿ ಅಂದ್ರೆ ಕೊಲಿಯೋಪ್ಟರ ಅನ್ನುವಂತಹ ಗಣಕ್ಕೆ ಸೇರಿದಂತಹ ಒಂದು ಕೀಟ. ಈ ಕೀಟ ಏನ್ ಮಾಡ್ತಪ್ಪ ಅಂತಂದ್ರೆ, ಈ ಕೀಟ ದುಂಬಿ ಆಗಿರ್ಬೋದು, ಇದ್ರ ಮರಿಹುಳ ನಾವು ಅದಕ್ಕೆ ಗ್ರಬ್ ಅಂತ ಹೇಳ್ತೀವಿ, ಎರಡೂ ಕೂಡ ಅದೇನ್ ಮಾಡುತ್ತೆ, ಎಲೆ ಭಾಗವನ್ನ ಕೆರೆದು ಮತ್ತೆ ಇಡೀ ಪಾರ್ಥೇನಿಯಂ ಅನ್ನ ತಿಂದು ಹಾಕುತ್ತೆ, ಮತ್ತೆ ದೇಟ್ ಆಗಿರ್ಬೋದು ಮೊಗ್ಗಾಗಿರ್ಬೋದು ತಿನ್ನುತ್ತೆ. ಬಟ್ ಆದ್ರೆ ಹೂ ಒಂದ್ಸತಿ ಹೂ ಆದ ನಂತರ ಈ ಕಳೆಯನ್ನ ಹತೋಟಿ ಮಾಡೋದು ಬಹಳ ಕಷ್ಟ ಆಗುತ್ತೆ. ಯಾಕಂತಂದ್ರೆ ನಾನು ಮೊದಲೇ ಹೇಳಿದೆ, ಬೀಜ ತುಂಬಾ ಅಗ್ರ ಇರ್ತದೆ, ಬೇಗನೆ ಅದು ಪ್ರಸಾರ ಆಗುತ್ತೆ ಅಂತೇಳಿ. ಸೊ ಇದನ್ನ ಮೊದಲನೇ ಕೂಡ ಈ ದುಂಬಿಗಳನ್ನ ನಾವು ಎಲ್ಲೆಲ್ಲಿ ನಮಗೆ ಕೈಯಿಂದ ಹತೋಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ವೋ ಅಂತ ಪ್ರದೇಶಗಳಲ್ಲಿ ನಾವು ಈ ದುಂಬಿಗಳನ್ನ ಬಿಡುವುದು ಸೂಕ್ತ. ಸೊ ಈ ದುಂಬಿ ಏನ ಏನಪ್ಪಾ ಅಂತಂದ್ರೆ ಇದು ಒಂಥರ ಕ್ರೀಮ್ ಕಲರ್ ಅಥವಾ ಬಿಳಿ ಬಣ್ಣ ಅಥವಾ ಕ್ರೀಮ್ ಬಣ್ಣ ಇರ್ತದೆ ಅಂತ ನಾವು ಹೇಳ್ಬೋದು. ಹುಲ್ಲಿನ ಬಣ್ಣ ಅಂತಾನು ಕೂಡ ಹೇಳ್ಬೋದು. ಮತ್ತೆ ಅದ್ರ ಮೈ ಮೇಲೆ ಒಂಥರ ಎಸ್ ಶೇಪ್ ತರದ ಒಂದು ಮಾರ್ಕಿಂಗ್ಸ್ ಗಳು ಇರ್ತವೆ, ಒಂಥರ ಅದು ಬ್ರೌನ್ ಕಲರ್ ಚಾಕ್ಲೇಟ್ ಬಣ್ಣದ ಮಾರ್ಕಿಂಗ್ಸ್ ಗಳು ಇರ್ತವೆ. ಅದು ಮೊಟ್ಟೆಗಳನ್ನ ಅದು ಎಲೆಯ ಮೇಲ್ಭಾಗದಲ್ಲಿ ಒಂದು ಹಳದಿ ಕಲರ್ ಅದು ಮೊಟ್ಟೆಗಳನ್ನ ಅದು ಇಡ್ತದೆ, ತಿಳಿ ಹಳದಿ ಬಣ್ಣದ ಮೊಟ್ಟೆಗಳನ್ನ ಇಡ್ತದೆ. ಈ ಮೊಟ್ಟೆಯಿಂದ 4-7 ದಿವಸದಲ್ಲಿ ಮೊಟ್ಟೆಯಿಂದ ಮರಿ ಹುಳುಗಳು ಹೊರಗೆ ಬರ್ತವೆ, ಅದಕ್ಕೆ ನಾವು ಗ್ರಬ್ಸ್ ಅಂತ ಹೇಳ್ತೀವಿ. ಸೊ ಇದನ್ನು ಕೂಡ ರೇಷ್ಮೆಯಲ್ಲಿ ಯಾವ ತರ 1ನೇ ಜ್ವರ 2ನೇ ಜ್ವರ ಅಂತ ನಾವು ಹೇಳ್ತೀವಿ, ಇಲ್ಲೇನು ಕೂಡ ನಾವು 4 ಹಂತಗಳ 4 ಇನ್ಸ್ಟಾರ್ಸ್ ಅಂತ ಹೇಳ್ತೀವಿ ಅನ್ನ ಕಾಣಬಹುದು. ಸೊ ಸುಮಾರು 10-15 ದಿವಸ ಅದು ಈ ಹಂತದಲ್ಲಿ ಅಥವಾ ಗ್ರಬ್ ಹಂತದಲ್ಲಿ ಅಥವಾ ಮರಿ ಹಂತದಲ್ಲಿ ಇರ್ತದೆ. ತದನಂತರ ಅದು ಮತ್ತೆ ಮಣ್ಣಿನೊಳಗಡೆ ಅದು ಕೋಶಾವಸ್ಥೆಗೆ ಅದು ಹೋಗುತ್ತೆ. ಸೊ ಕೋಶಾವಸ್ಥೆ ಎಲ್ಲಿ ಹೋಗುತ್ತಪ್ಪ ಅಂತಂದ್ರೆ ಸುಮಾರು 5-15 ಸೆಂಟಿಮೀಟರ್ ಒಳಗಡೆ ಅದು ಮಣ್ಣಿನ ಒಳಗಡೆ ಅದು ಕೋಶಾವಸ್ಥೆಗೆ ಹೋಗ್ತದೆ. ಈ ಕೋಶಾವಸ್ಥೆಯಿಂದ ದುಂಬಿಗಳು ಸುಮಾರು 8-12 ದಿವಸದಲ್ಲಿ ಮಣ್ಣಿನಿಂದ ಕೋಶಾವಸ್ಥೆಯಲ್ಲಿ ಇರ್ತಕ್ಕಂತಹ ಈ ದುಂಬಿಗಳು ಹೊರಗೆ ಬರ್ತವೆ. ಸೊ ಆಮೇಲೆ ಅದು ತನ್ನ ಈ ಇಡೀ ಜೀವಿತಾವಧಿಯನ್ನ ಅದು ಕಂಪ್ಲೀಟ್ ಮಾಡ್ಲಿಕ್ಕೆ ಸುಮಾರು ಅದಕ್ಕೆ 27-32 ದಿವಸ ಬೇಕು. ಇದು ನಮ್ಮ ಇದು ವೈಜ್ಞಾನಿಕ ವರದಿಗಳು ಈ ತರ ಹೇಳ್ತಾ ಇದೆ. ಜೂನ್ ರಿಂದ ಅಕ್ಟೋಬರ್ ವರೆಗೂ ಸುಮಾರು 4-5 ಸಂತತಿ ಅಥವಾ ಜನರೇಷನ್ಸ್ ಅಂತ ನಾವೇನ್ ಹೇಳ್ತೀವಿ, ಆ 4-5 ಸಂತತಿಗಳನ್ನ ಅದು ಮುಗಿಸ್ತದದು. ಒಂದು ಹೆಣ್ಣು ದುಂಬಿ ಸುಮಾರು 2,500 ಮೊಟ್ಟೆಗಳನ್ನ ತನ್ನ ಜೀವಿತಾವಧಿಯಲ್ಲಿ ಇಡ್ತಕ್ಕಂತ ಸಾಮರ್ಥ್ಯವನ್ನ ಅದು ಹೊಂದಿದೆ. ಸೊ ಇವು ಏನಪ್ಪಾ ಅಂತಂದ್ರೆ ಈ ದುಂಬಿಗಳು ಬಹಳಷ್ಟು ಸರ್ತಿ ನಾವು ಹೆಚ್ಚು ಚಟುವಟಿಕೆಯಿಂದ ಇರ್ತವೆ ನಾವು ನೋಡಬಹುದು. ಬಟ್ ಇದೇನಪ್ಪಾ ಅಂತಂದ್ರೆ ಇದು ಕೂಡ ದುಂಬಿ ಜಾತಿಗೆ ಸೇರಿದೆ. ನಮ್ಮ ಬೆಳೆಕಾಳುಗಳಲ್ಲಿ ಬುರ್ಬುರಿ ಅಂತೆಲ್ಲ ಇರ್ತವೆ, ಗೊತ್ತಿರ್ಬೋದು ನಿಮ್ಗೆ. ಅದು ಮುಟ್ಟಿದ ತಕ್ಷಣ ನಂತರ ಸತ್ತಂಗ್ ನಟಿಸ್ತವೆ. ಸೊ ಇದನ್ನು ಹಂಗೆ ನಾವೇನಾದ್ರು ಅದನ್ನ ಕಲೆಕ್ಟ್ ಮಾಡೋ ಟೈಮ್ ಅಲ್ಲಿ ಅದು ಆಕ್ಟಿವ್ ಇಲ್ಲ ಇನ್ಆಕ್ಟಿವ್ ಅಂತ ಹೇಳ್ತೀವಿ, ಆ ಸ್ಟೇಜ್ ಅಲ್ಲಿ ಅದು ಹೋಗ್ತದೆ. ಸೊ ಬಟ್ ಇನ್ನು ಅದು ಜೀವಂತ ಇರ್ತದೆ, ಬಟ್ ಆತರ ಅದು ನಟಿಸ್ತದೆ ಅದು. ಸೊ ಈ ಹಂತಗಳನ್ನ ಆಕ್ಚುಲಿ ಇದು ರೈನಿ ಸೀಸನ್ ಅಲ್ಲಿ ಅಥವಾ ಮಳೆಗಾಲದ ಸಂದರ್ಭಗಳಲ್ಲಿ ಈ ದುಂಬಿಗಳು ಹೆಚ್ಚು ಚಟುವಟಿಕೆಯಿಂದ ಇರ್ತವೆ. ಬೇಸಿಗೆ ಮತ್ತೆ ಚಳಿಗಾಲವನ್ನ ನಾವು ಕಂಪೇರ್ ಮಾಡಿ ನೋಡಿದಾಗ ಮಳೆಗಾಲದಲ್ಲಿ ಈ ದುಂಬಿಗಳು ಹೆಚ್ಚು ಚಟುವಟಿಕೆಯಿಂದ ಇರ್ತವೆ. ಇದು ಇದರ ಚಟುವಟಿಕೆ ಇದರ ಮೇಲೆ ನಿರ್ಧಾರಿತವಾಗಿರುತ್ತೆ ಅಂತಂದ್ರೆ ತೇವಾಂಶ ಮತ್ತು ಉಷ್ಣಾಂಶದ ಮೇಲೆ ಈ ದುಂಬಿಗಳ ಚಟುವಟಿಕೆ ನಿರ್ಧಾರಿತವಾಗಿರ್ತದೆ. ಎಲ್ಲಿ ಸಿಗ್ತವೆ ಈ ದುಂಬಿ ಬೇಕು ಅಂದ್ರೆ? ಆಕ್ಚುಲಿ ಈ ದುಂಬಿಗಳು ಈಗ ನೋಡಿ ನಮ್ಮಲ್ಲೆಲ್ಲ ಎಲ್ಲೆಲ್ಲಿ ಪಾರ್ಥೇನಿಯಂ ಇದನ್ನು ಬಯಲುಸೀಮೆ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಪಾರ್ಥೇನಿಯಂ ಇದನ್ನೋ ಈ ಟೈಮಲ್ಲಿ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಈ ತಿಂಗಳಲ್ಲಿ ನೀವು ಹೋಗಿ ನೋಡಿದ್ರೆ ಎಲ್ಲಾ ಪಾರ್ಥೇನಿಯಂ ಮೇಲೂ ಕೂಡ ಈ ತರದ ದುಂಬಿಗಳನ್ನ ನೀವು ಕಾಣಬಹುದು. ನಿಮ್ಗೆ ಎಲ್ಲರ ಹತ್ರ ಮೊಬೈಲ್ ಇದೆ, ವಾಟ್ಸಪ್ ಇದೆ, ಮತ್ತೆ ಎಲ್ಲಾ ಕಡೆ ಆಂಡ್ರಾಯ್ಡ್ ಮೊಬೈಲ್ ಎಲ್ಲರ ಹತ್ರನು ಇದೆ. ನೀವು ಗೂಗಲ್ ಅಲ್ಲಿ ಜಸ್ಟ್ ಮೆಕ್ಸಿಕನ್ ಬೀಟಲ್ ಪಾರ್ಥೇನಿಯಂ ಅಂತ ಹೊಡೆದ್ರೆ ಸಾಕು, ನಿಮ್ಗೆ ಈ ದುಂಬಿ ಯಾವ ತರ ಇರ್ತದೆ ಅಂತ ಹೇಳಿ ನಾನು ನಿಮ್ಗೆ ಹೇಳಿದ ಅಂದ್ರೂ ಕೂಡ ನಿಮಗೆ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ನೋಡ್ಬೇಕು ಅಂತಂದ್ರೆ ನೀವು ಮೊಬೈಲ್ ಅಲ್ಲೂ ಕೂಡ ಅದನ್ನ ನೋಡಬಹುದು. ಬಟ್ ಎಲ್ಲೆಲ್ಲಿ ನೀವು ಈಗ ಬಯಲುಸೀಮೆ ಈಗ ಹತ್ತಿರದಲ್ಲೇ ಈಗ ದಾಸನಕೊಪ್ಪ ಆಗಿರ್ಬೋದು, ಬನವಾಸಿ, ಹಾವೇರಿ, ಧಾರವಾಡ ಯಾವುದೇ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಪಾರ್ಥೇನಿಯಂ ಇದನ್ನು ಎಲ್ಲಾ ಕಡೆನು ಈ ದುಂಬಿಗಳು ಇದಾವೆ. ಬಟ್ ಆದ್ರೇನಾಗಿದೆ ಅಂತಂದ್ರೆ ದುಂಬಿಗಳ ಸಂಖ್ಯೆ ಕಡಿಮೆ ಆಗಿದೆ, ಅಂದ್ರೆ ಪಾರ್ಥೇನಿಯಂ ಅಷ್ಟು ವೇಗವಾಗಿ ಅದು ಹಬ್ತಾ ಇದೆ. ಸೊ ಹೀಗಾಗಿ ಈ ದುಂಬಿಗಳನ್ನ ನಮಗೆ ಬೇಕು ಅಂತಂದ್ರೆ ನಾವು ಕೂಡ ಈ ದುಂಬಿಗಳನ್ನ ಇಲ್ಲಿ ಬಿಡುಗಡೆ ಮಾಡಬೇಕು ಅಂತಂದ್ರೆ ಬೇರೆ ಚಿತ್ರದುರ್ಗ ಜಿಲ್ಲೆಯಿಂದ ಕಲೆಕ್ಟ್ ಮಾಡ್ಕೊಂಡು ಬಂದು ಇಲ್ಲಿ ಬಿಡುಗಡೆ ಮಾಡಿದ್ದೇವೆ. ಆದ್ರೆ ಏನಾಗುತ್ತೆ ಅದು ಇಲ್ಲಿ ವಾತಾವರಣಕ್ಕೆ ಯಾವ ತರ ಹೊಂದಿಕೊಳ್ಳುತ್ತೆ ಅನ್ಬೇಕನ್ನೋದನ್ನ ನೋಡ್ಬೇಕಾಗಿದೆ. ಯಾಕಂದ್ರೆ ಈ ವಾತಾವರಣದಲ್ಲಿ ಆ ದುಂಬಿಗಳು ಸಾಕಷ್ಟು ಮೊದ್ಲು ಕೂಡ ನಾವು ಪರೀಕ್ಷೆ ಮಾಡಿದಾಗ ಅವು ಬದುಕಿಲ್ಲ. ಯಾಕಂದ್ರೆ ಇಲ್ಲಿ ಹೆಚ್ಚು ಮಳೆ ಆಗ್ತಾ ಇರೋದ್ರಿಂದ ಪಾರ್ಥೇನಿಯಂ ಅನ್ನುವಂತ ಕಳೆನೇ ಇಲ್ಲ ಅಂತಂದ್ಮೇಲೆ ಆ ದುಂಬಿಗಳನ್ನು ಕೂಡ ಬದುಕೋದು ಕಷ್ಟ ಆಗುತ್ತೆ. ಬಟ್ ಈಗೇನಾಗಿದೆ ಪಾರ್ಥೇನಿಯಂ ಇದೆ, ಮತ್ತೆ ವಾತಾವರಣದ ವೈಪರೀತ್ಯದಿಂದ ನೋಡ್ಬೋದು ಮಳೆನೂ ಒಂದೊಂದ್ಸಲ ಹೆಚ್ಚಾಗ್ತದೆ, ಒಂದ್ಸಲ ಕಡಿಮೆ ಆಗ್ತದೆ. ನೋಡ್ಬೇಕಾಗಿದೆ ದುಂಬಿಗಳನ್ನ ನಾವು ಬಿಡುಗಡೆ ಮಾಡಿದೀವಿ ಅದು ಮುಂದೆ ಸಂತತಿ ಬೆಳೆಸುತ್ತಾ ಅಥವಾ ಹಾಗೆ ಇರುತ್ತಾ ಅಂತ ಕಾದು ನೋಡ್ಬೇಕಾಗಿದೆ. ಒಟ್ಟಾರೆ ಏನ್ ಹೇಳ್ತೀರಿ ಇಂಥ ಒಂದು ದಿನಾಚರಣೆಯನ್ನು ಕೂಡ ಕೆವಿಕೆಯಿಂದ ಮಾಡಿದೀವಿ ಸರ್? ಮಾಡಿದೀವಿ. ಈ ತರದ ದಿನಾಚರಣೆಯನ್ನು ನಾವು 16-22 ಹಲವಾರು ಚಟುವಟಿಕೆಗಳನ್ನ ಮಾಡಿದೀವಿ. ನಾನೇ ಕೂಡ ಕೀಟ ವಿಜ್ಞಾನಿಯಾಗಿ ಮೊದಲನೇ ದಿವಸ ಈ ಕಾರ್ಯಕ್ರಮವನ್ನ ಈ ದುಂಬಿಗಳನ್ನ ಮೆಕ್ಸಿಕನ್ ದುಂಬಿಗಳನ್ನ ಬಿಡುಗಡೆ ಮಾಡೋದ್ರ ಮೂಲಕ ಶುರು ಮಾಡಿದ್ವಿ. ಮತ್ತೆ ರೈತ ಅಕ್ಕಪಕ್ಕದ ಜನರಿಗೂ ಕೂಡ ನಾವು ಬಹಳಷ್ಟು ಜನರಿಗೆ ಇಲ್ಲಿ ಲೋಕಲ್ ರೆಸಿಡೆಂಟ್ಸ್ಗಳನ್ನು ಕೂಡ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಎದುರುಗಡೆ ಸಾಕಷ್ಟಿದೆ ಅವ್ರಿಗೂ ಕೂಡ ನಾವು ಇದ್ರ ಬಗ್ಗೆ ಮನವರಿಕೆ ಮಾಡಿಕೊಟ್ವಿ. ಬಹಳಷ್ಟು ಜನರಿಗೆ ಪರಿಚಯನೇ ಇಲ್ಲ. ಫಸ್ಟ್ ಆಫ್ ಆಲ್ ಈ ಕಳೆನೆ ಅವರು ಸುಮ್ನೆ ನೋಡಿದರೆ ಚಂದ ಇದೆ ಬಿಡು ಅಂತ ಹೇಳಿ ಹಂಗೆ ಇಟ್ಟರೆ ಬಿಟ್ರೆ ಯಾರು ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಮತ್ತೆ ಇಲ್ಲಿ ನಮ್ಮಲ್ಲಿ ಅರಣ್ಯ ಕಾಲೇಜ್ ಕೂಡ ನಮ್ಮ ಇದು ಕ್ಯಾಂಪಸ್ ಅಲ್ಲೇ ಇರೋದ್ರಿಂದ ಅರಣ್ಯ ಕಾಲೇಜ್ ಮಕ್ಕಳಿಗಂತೂ ಬಹಳ ಪರಿಚಯ ಇದೆ, ಯಾಕಂದ್ರೆ ಇವರು ಬೇರೆ ಕಡೆಯಿಂದೆಲ್ಲ ಬಂದವರು. ಸೊ ಈ ಕಳೆನ ಯಾವ ತರ ನಿರ್ವಹಣೆ ಮಾಡಬೇಕು ಅಂತೇಳಿ ಅವ್ರಿಗೂ ಕೂಡ ಮಾಹಿತಿ ಹೇಳಿದೀವಿ, ದುಂಬಿಗಳ ಬಗ್ಗೆ ಪರಿಚಯ ಮಾಡಿದೀವಿ. ಅವರೂ ಕೂಡ ಸ್ವಚ್ಛತಾ ಆಂದೋಲನ ಆ ಕಾರ್ಯಕ್ರಮದಲ್ಲಿ ಈ ನಮ್ಮ ಕ್ಯಾಂಪಸ್ ಅನ್ನ ಕೂಡ ಕ್ಲೀನ್ ಕ್ಯಾಂಪಸ್ ಅಂತ ಮಾಡಿದರೆ. ಸೊ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಸಿಬ್ಬಂದಿಗಳನ್ನು ಕೂಡ ಈ ನಾವು ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೂಡ ಕೈಗೊಂಡ್ಬಿಟ್ಟು ಬೇರೆ ಡಿಪ್ಲೊಮಾ ಮಕ್ಕಳಿಗಾಗಿರ್ಬೋದು, ಬೇರೆ ಬೇರೆ ಮಕ್ಕಳಿಗೆ ಅಥವಾ ರೈತರಿಗೆ ಎಲ್ಲೆಲ್ಲಿ 16-22 ವರೆಗೆ ಹಲವಾರು ಚಟುವಟಿಕೆಗಳನ್ನು ಆಯೋಜನೆ ಮಾಡಿ ಈ ಕಳೆಯ ಕುರಿತು ನಾವು ಇವನ್ ಕೂಡ ಪ್ರೆಸ್ ಅಲ್ಲೂ ಕೂಡ ಇದ್ರ ಬಗ್ಗೆ ಕೊಟ್ಟಿದ್ದೇವೆ. ಅಂತಂದ್ರೆ ಈ ತರ ಕಳೆ ಇದೆ, ಇದನ್ನ ಯಾವ ತರ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಕುರಿತಾಗಿನೂ ಕೂಡ ಮಾಹಿತಿ ಕೊಡ್ತಾ ಇದ್ದೇವೆ. ಸೊ ಇವತ್ತು ಕೂಡ ನೋಡಿ, ನಾವು ಆಕಾಶವಾಣಿ ಕಾರವಾರದ ಮೂಲಕನೂ ಕೂಡ ತಮಗೂ ಎಲ್ಲರಿಗೂ ಕೂಡ ನಾನು ಕೇಳ್ಕೊಳ್ತಾ ಇದ್ದೀನಿ, ಈ ಕಳೆ ಪಾರ್ಥಿಯನಿಮ್ ಅನ್ನುವಂಥದ್ದು ಇದು ಒಂದು ವಿನಾಶಕಾರಿ ಕಳೆ. ಇದು ಏನಾಗಿದೆ ಅಂತ ತಂದ್ರೆ ಎಲ್ಲ ಕಡೆ ವೇಗವಾಗಿ ಇದು ಹಬ್ತಾ ಇರೋದ್ರಿಂದ ಇವತ್ತು ನಾನು ಇಲ್ಲ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಕಾರವಾರ ಇಲ್ಲ, ಅಂಕೋಲಾ, ಭಟ್ಕಳ, ಕರಾವಳಿ ತಾಲೂಕುಗಳಲ್ಲಿ ಇಲ್ಲ ಅಂತ ಹೇಳ್ತೇನೆ. ಮುಂದೊಂದು ದಿನ ಇದು ಬಂದ್ರೂ ಕೂಡ ಬರಬಹುದು. ನಾವು ಏನು ಬರಲ್ಲ ಅಂತ ಹೇಳ್ತಾ ಇದ್ದೀವೋ ಅದು ವಾತಾವರಣದ ವೈಪರೀತ್ಯದಿಂದ ಏನೇನೋ ಬದಲಾವಣೆಗಳು ಆಗ್ತಾ ಇದಾವೆ. ಸೊ ನೀವು ಕೂಡ ಈ ಕಳೆಯ ಬಗ್ಗೆ ಆದಷ್ಟು ಗಮನ ಹರಿಸಿ ಏನಾದ್ರೂ ಇದು ಕಳೆ ಕಂಡು ಬಂತು ಅಂತ ಆದ್ರೆ ನೀವು ಅದನ್ನ ಕಿತ್ತಾಕಿ, ನಾನೇನೆ ಕೂಡ ನಮ್ಮ ಮನೆಯಲ್ಲಿ ನೋಡಿದ್ದೇನೆ, ಇದು ನೋಡ್ಲಿಕ್ಕೆ ಗಜ್ರಿ ಕಸ ಅಥವಾ ಗಜ್ರಿ ಎಲೆ ಇದ್ದಂಗೆ ಇರ್ತದೆ. ಇವನ್ ಕೊತ್ತಂಬರಿ ಮನೆಯಲ್ಲಿ ನಾನು ನಮ್ಮ ತಾಯಿಯವ್ರಿಗೆ ಅದೇ ಹೇಳ್ತಾ ಇದ್ದೆ, ಕೊತ್ತಂಬರಿ ಸೀಡ್ ತಂದಾಗ ನೋಡ್ ಅವರೇ ಅಂತಿದ್ರು, ಇವ್ ನೋಡು ಇದು ಕಸ ಬಂದ್ಬಿಟ್ಟೈತೆ ಅಂತ ಹೇಳಿ. ಅಂತಂದ್ರೆ ಇದನ್ನ ನೀವು ಗುರ್ತ್ ಹಿಡಿಯೋದು ಕೂಡ ಕಷ್ಟ ಆಗುತ್ತೆ. ಅದು ಕೂಡ ಗ್ರೀನ್ ಹಸಿರು ಬಣ್ಣ, ಇದು ಕೂಡ ಹಸಿರು ಬಣ್ಣ, ಎಲ್ಲೇನೂ ಕೂಡ ಆತರ ಇರೋದ್ರಿಂದ ಸೊ ಹೀಗಾಗಿ ನೀವು ಸ್ವಲ್ಪ ಇದ್ರ ಬಗ್ಗೆ ಜಾಗರೂಕರಾಗಿ ಮತ್ತೆ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಈ ಕಳೆನ ನಾವು ನಮ್ಮ ನಮ್ಮ ಜಿಲ್ಲೆಯಿಂದ ಆಗಿರ್ಬೋದು ಅಥವಾ ನಮ್ಮ ರಾಜ್ಯದಿಂದ ದೇಶದಿಂದ ಇದನ್ನ ಹೊರಗೂಡಿಸೋಣ ಅಂತ ಕೇಳ್ಕೊಳ್ತೇನೆ. ಒಳ್ಳೆಯದು ಡಾಕ್ಟರ್ ರೂಪಾ ಪಾಟೀಲ್ ರೇ. ಈ ಪಾರ್ಥಿನಿಯಂ ಕಳೆ ಎಷ್ಟು ಅಪಾಯಕಾರಿ, ಅದನ್ನ ಹೇಗೆ ನಿರ್ವಹಿಸಬಹುದು ಅನ್ನೋ ನಿಟ್ಟಿನೊಳಗೆ ಅನೇಕ ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ರೈತ ಬಂಧುಗಳೇ, ಇದುವರೆಗೂ ಪಾರ್ಥಿನಿಯಂ ಕಳೆ ಗಿಡದ ನಿರ್ವಹಣೆಯ ಕುರಿತು ಶಿರಸಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೀಟಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾ ರೂಪಾ ಪಾಟೀಲ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು HB ರಾಮಡಗಿ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लगना खुद पता चला माटी की तंदुरुस्त और लो पहली वाली बात कहा, पर हम तो सब नहीं डाले सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से खेती शुरू करूँगा. माटी से प्रेम की परंपरा है, परंपरागत खेती. ಈಗ ರೈತರಿಗೆ ಸಲಹೆ. ಬೆಳೆಯು ಇಂಗಾಲ, ಜಲಜನಕ ಮತ್ತು ಆಮ್ಲಜನಕಗಳನ್ನು ಗಾಳಿ ಮತ್ತು ನೀರಿನಿಂದ ಪಡೆದುಕೊಳ್ಳುವುದರಿಂದ ಮತ್ತು ಹೇರಳವಾಗಿರುವುದರಿಂದ ಎಂದೂ ಅವುಗಳ ಕೊರತೆ ಕಾಣುವುದಿಲ್ಲ. ಇವುಗಳು ಸಸ್ಯ ದೇಹದ ರಚನೆಗೆ ಬೇಕಾಗುವ ಸೆಲ್ಯುಲಸ್ ತಯಾರಿಕೆಗೆ ಬೇಕಾಗುತ್ತದೆ. ಉಳಿದ ಇತರೆ ಪೋಷಕಾಂಶಗಳ ಕೊರತೆಯನ್ನು ಬೆಳೆಯಲ್ಲಿ ಕಾಣುತ್ತೇವೆ. ಸಾರಜನಕ, ಸಸ್ಯಗಳು ಆಹಾರ ತಯಾರಿಸಲು ಸಾಧ್ಯವಾಗಿರುವುದು ಅದರ ಎಲೆಗಳಲ್ಲಿರುವ ಪತ್ರ ಹರಿತಿನಿಂದ ಮತ್ತು ಪ್ರೋಟೀನ್ಗಳಿಂದ. ಇವುಗಳ ತಯಾರಿಕೆಗೆ ಸಾರಜನಕ ಪೋಷಕಾಂಶ ಬೇಕು. ಇದಲ್ಲದೆ ಶರ್ಕರ ಪಿಷ್ಟಗಳು, ಬೆಳವಣಿಗೆ ಪ್ರಚೋದಕಗಳ ತಯಾರಿಕೆಗೂ ಸಾರಜನಕ ಅವಶ್ಯ. ಬೆಳೆಗೆ ಸಾರಜನಕದ ಕೊರತೆ ಸ್ವಲ್ಪ ಇದ್ದರೆ ಮೊದಲು ಮಾಗಿದ ಎಲೆಗಳು ಹಳದಿಯಾಗುತ್ತವೆ. ಕೊರತೆ ಹೆಚ್ಚಾದಲ್ಲಿ ಎಲ್ಲ ಎಲೆಗಳು ಏಕರೂಪವಾಗಿ ಹಳದಿಯಾಗಿ ನಂತರ ಒಣಗುತ್ತವೆ. ಬೆಳೆಯ ಬೆಳವಣಿಗೆ ಕುಂಠಿತವಾಗಿ ಕವಲು ಒಡೆಯುವುದಿಲ್ಲ, ಸರಿಯಾಗಿ ತೆನೆ ಕಟ್ಟುವುದಿಲ್ಲ. ಅದರೊಂದಿಗೆ ಹೂವಾಗದೆ ಕಾಳು ಕಟ್ಟುವಿಕೆ ಕಡಿಮೆಯಾಗಿ ಸಾರಜನಕ ಪೋಷಕಾಂಶದ ಕೊರತೆ ನೀಗಿಸಲು ಪ್ರಾರಂಭದಲ್ಲಿ ಮಣ್ಣು ಪರೀಕ್ಷೆ ಮಾಡಿಸಿ ಸಾರಜನಕ ಪೂರೈಸಿ ಸಾರಜನಕವನ್ನು ಒಂದೇ ಬಾರಿ ಕೊಡುವುದರ ಬದಲಾಗಿ ಅದನ್ನು ಬಿತ್ತುವಾಗ ಸ್ವಲ್ಪ, ನಂತರ ಬೆಳೆಯ ಬೆಳವಣಿಗೆಯ ಹಂತಕ್ಕೆ ತಕ್ಕಂತೆ ಹಂತ ಹಂತವಾಗಿ ಮೇಲು ಗೊಬ್ಬರವಾಗಿ ಪೂರೈಸಬೇಕು. ಬೆಳೆ ಬೆಳವಣಿಗೆ ಹಂತದಲ್ಲಿ ಶೇಕಡ 2 ಯೂರಿಯಾ ದ್ರಾವಣ ಸಿಂಪಡಿಸಿಯೂ ಸಾರಜನಕದ ಕೊರತೆಯನ್ನು ಸ್ವಲ್ಪ ಮಟ್ಟಿಗೆ ನೀಗಿಸಬಹುದಾಗಿದೆ. ಇನ್ನು ರಂಜಕ. ರಂಜಕವು ಬೇರುಗಳ ಬೆಳವಣಿಗೆಗೆ

ಜಿಪ ಮಣಿ ಮಯ ರತ್ನ ಪೀಠದಲ್ಲಿ ರಾಜಿ ರಾಜ ಶ್ರೀರಾಮ ಕುಳ್ಳಿರಲು ರಾಜೀಪ ಮಣಿಮಯ ರತ್ನ ಪೀಠದಲ್ಲಿ ಜಾದಿ ರಾಜ ಶ್ರೀರಾಮ ಕುಳ್ಳಿರಲು ರಾಜಾಮ ಕಿಸಿತೆ ಬಾಲದಲ್ಲೋ ಪೇರಲು ರಾಜಾಂಬ ಕಿಸಿತೆ ಬಾಲದಲ್ಲೋ ಪೇರಲು ರಾಜಾವದನೆಯರ ಅರಿವಾಣದಲ್ಲಿ ರಾಜಾವದನೆಯರ ಅರಿವಾಣದಲ್ಲಿ ರಾಜಿಸುವಾರತಿಯ ಬೇಳಾಗಿರೆ ಶೋಭಾನಿ ಕನಕ ಕುಂಡಲಹಾರ ಕೌಸ್ತುಭ ಗೀತಗೆ ಕನಕ ಕುಂಡಲಹಾರ ಸುಭಂಗೀತಗೆ ಕನಕಾಂಬರ ರತ್ನ ಮಣಿಭೂಷಣಗೆ ಕನಕಾಂಬರ ರತ್ನ ಮಣಿಭೂಷಣಗೆ ಕನಕಾಭರಣದಿ ಕಮಲ ನಯನಗೆ ಕನಕಾಭರಣದಿ